ಚಂದನೋಪೇಕ್ಷಕ ಮಯ ರೂಪ ತೋರನ ಕವತೋಕ ಬಂದನೋಪೇಕ್ಷಕ ದೇವಿಪತಿ ಮರೋ ಸೌಭಾಗ್ಯವಂತೆ ಬಂದಾಳ ಬಾಗಿಲಕ ಅಸಾಧರ ಬಂದೇರೆಯಾತ ಅಜಾವೇನು ಹೇಳಬೇಕ ಕೊಡತೇನೆ ಕ್ಷಣಕ ಜಾವೇನು ಹೇಳಬೇಕ ಕೊಡತೇನೆ ಕ್ಷಣಕ ಅಜಾವೇನು ಹೇಳಬೇಕ ಕೊಡತೇನೆ ಕ್ಷಣಕ ಜಾವೇನು ಕ್ಷಣಕ ಹೊಸವಾಗಿ ಬಾಳ ಕಸಿ ಬಿಸಿಯಾಗಿ ನಿಶಸಿ ಮೊಗ್ಗೆ ತಿಳಿಯೋ ಮನಕ ಅಪಸವ ಪಕ್ಷ ಅದರ ಕೆಡಕ ಅಮೌಸ ಬೇಕು ನನ್ನ ಊಟಕ ಜೀವನಂದರಿಯ ತೈತ್ರಯದಕ ಮೌಸ ಬೇಕು ನನ್ನ ಊಟಕ ಜೀವನಂದರಿಯ ತೈತ್ರಯದಕ ಮೌಸ ಬೇಕು ನನ್ನ ಊಟಕ ಜೀವನಂದರಿಯ ತೈತ್ರಯದಕ ಮೌಸ ಬೇಕು ನನ್ನ ಊಟಕ ಜೀವನಂದರಿಯ ತೈತ್ರಯದಕ ಹೇಳಿದಾಳೆ ಮಾಡು ನಂದು ನುಡಿದಾಳು ಕಡಿತನಕ ಆಡಿಗಡಿಗ ಚಾಳಣಿ ನಲಕ ಆಯಿಡದ ತರಿ ಶಾಳ ಮೀಣ ನಾಲ್ಕ ಭಾವನ ಓಟಕ್ಕ ಎಡದ ತರಿ ಶಾಳ ಮೀಣ ನಾಲ್ಕ ಭಾವನ ಓಟಕ್ಕ ಇಡದ ತರಿ ಶಾಳ ಮೀಣ ನಾಲ್ಕ ಭಾವನ ಓಟಕ್ಕ ಎಡದ ತರಿ ಶಾಳ ನಾಲ್ಕ ಭಾವನ ಓಟಕ ಹರಕ್ಕೆ ಸುಲಿದು ಚಕ ಚಿನ್ನವ ಮಾಡಿ ಉಪಕಾರ ಚಳದಕ ಆ ಬೇಕಾದಷ್ಟು ಮಸಾಲೆ ನಾಜೋಕ ಆ ಬಾಳ ಶಿಸ್ತ ಹಡಗೆ ಮಾಡಲಿ ಕಡಕ ಭಾವನ ಓಟಕ ಬಾಳ ಶಿಸ್ತ ಹಡಗೆ ಕಡಕ ಭಾವನ ಓಟಕ ಬಾಳ ಶಿಸ್ತ ಅಡಗೆ ಮಾಡಲಿ ಕಡಕ ಭಾವನ ಓಟಕ ಬಾಳ ಶಿಸ್ತ ಅಡಗೆ ಮಾಡಲಿ ಕಡಕ ಭಾವನ ಓಟಕ ದೇವರ ಮನೆಯಲ್ಲಿ ಭಾವನ ಕರೆದು ನೀಡಲ್ರೆ ಉಣಲಕ್ಕ ಆ ಭಾವ ಅಂತ ನಾಯಿದು ಯಾರಿಗೆ ಬೇಕ ಆ ಕೇವಲ ಮಗನ ಮಾಂಸ ಬೇಕ ಜೀವನಂದರಿಯ ತೈತ್ರಯದಕ ಕೇವಲ ಮಗನ ಮಾಂಸ ಬೇಕ ಜೀವನಂದರಿಯ ತೈತ್ರಯದಕ ಕೇವಲ ಮಗನ ಮಾಂಸ ಬೇಕ ಜೀವನಂದರಿಯ ತೈತ್ರಯದಕ ಕೇವಲ ಮಗನ ಮಾಂಸ ಬೇಕ ಜೀವನಂದರಿಯ ತೈತ್ರಯದಕ ಸಾರಿಗೆ ಹೋದ ಮಗನ ಕರೆದಳ ತೊಡಿ ಮೇಲೆ ಮುಂದಕ ಆ ಬಾಕ ಬಿಚ್ಚೆ ಇಟ್ಟಾಳಲ್ಲ ಎಡಕಿನ ಮ್ಯಾಕ ಅಯ್ಯೋ ನಾನ್ಯಾಂಗ ಕೊಲ್ಲಬೇಕ ದುಡಕ ಬಂತ್ರೆ ದೋಕ ಅಯ್ಯೋ ನಾನ್ಯಾಂಗ ಕೊಲ್ಲಬೇಕ ದುಡಕ ಬಂತ್ರೆ ದೋಕ ಅಯ್ಯೋ ನಾನ್ಯಾಂಗ ಕೊಲ್ಲಬೇಕ ದುಡಕ ಬಂತ್ರೆ ದೊಕ್ಕ ಅಯ್ಯೋ ನಾನ್ಯಾಂಗ ಕೊಲ್ಲಬೇಕ ದುಡಕ ಬಂತ್ರೆ ದೊಕ್ಕ ಸಣ್ಣ ಸಿಸವ ಕಣ್ಣೀರವ ನರಸಿ ಅನ್ನವ್ವ ಹಳವ ದೊಯದಕ್ಕ ಆ ಗೋಣ ಕೊಯ್ಯ ಹೋಗ್ತೇನೆ ಮೋಕ್ಷಕ್ಕ ಆ ಮುಟ್ಟ ನಿನ್ನ ಭಾವನ ವಚನಕ್ಕ ಎನ್ನ ಜೀವ ಹೋಗಲಿ ಕೈಲಸಕ ಮುಟ್ಟ ನಿನ್ನ ಭಾವನ ವಚನಕ ಎನ್ನ ಜೀವ ಹೋಗಲಿ ಕೈಲಸಕ ಆ ಮುಟ್ಟ ನಿನ್ನ ಭಾವನ ವಚನಕ್ಕ ಎನ್ನ ಜೀವ ಹೋಗಲಿ ಕೈಲಸಕ ಮುಟ್ಟ ನಿನ್ನ ಭಾವನ ವಚನಕ್ಕ ಎನ್ನ ಜೀವ ಹೋಗಲಿ ಕೈಲಸಕ ನಿಶ್ಚಿಂತಳಾಗಿ ಬೆಚ್ಚಳ ಮಗನ ಬೆಚ್ಚಳು ನಾಜೋಕ ಆಯಚ್ಚಿ ಕಂಡ ತೆಗಿದಾಳ ಕಡಿಯಾಕ ಆ ಬೇಕಾದಷ್ಟು ಮಸಾಲೆ ನಾಜೋಕ ಆ ಬಾಳ ಶಿಸ್ತ ಅಡಗೆ ಮಾಡಲ್ರಿ.